ಕೇಳುಗರೆ ಗಮನಿಸಿ, ಇಂದು ರಾತ್ರಿ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುವ ಲೋಕಸಭಾಧ್ಯಕ್ಷರಾದ ಶ್ರೀ ಓಂ ಬಿರ್ಲಾ ಅವರ ಸಂದರ್ಶನದ ಮುದ್ರಿತ ಪ್ರಸಾರ ರಾತ್ರಿ 10 ಗಂಟೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೇಳುವಿರಿ. ಕಣ್ಣು ಉರಿತಾ ಇದೆ, ವಾಂತಿ ಬಂದ ಹಾಗಾಗ್ತಿದೆ. ಹಲೋ ಸರ್, ಸ್ವಲ್ಪ ಸಿಗರೇಟ್ ನ ಹೊರಗೆ ಎಸಿತೀರಾ? ರೀ, ನಾನ್ ಸೇತಿರೋದು ನನ್ ಬಾಯಿಲಿ. ಬೇಕಾದ್ರೆ ಬಸ್ ಹಿಡಿದು ಬೇರೆ ಬಸ್ಸಲ್ಲೋ ಕಾರಲ್ಲೋ ಹೋಗ್ರಿ. ಬಂದ್ಬಿಟ್ರು ಹೇಳಕ್ಕೆ. ಏನ್ರಿ, ಏನ್ ದಬಾಯಿಸ್ತೀರಾ? ಸಿಗರೇಟ್ ಬಿಸಾಡ್ರಿ. ಕಾಣಿಸೋದಿಲ್ವಾ ಅಲ್ಲಿ ಬೋರ್ಡ್ ಸಿಗರೇಟ್ ಸೇದ್ಬಾರ್ದು ಅಂತ? ಬೇಕಾದ್ರೆ ನಿಮ್ ಮನೇಲಿ ಸೇದ್ರಿ. ಕಂಡಕ್ಟರ್ ಇಳಿಸ್ರಿ ಅವ್ರನ್ನ ಬಸ್ಸಿಂದ. ಮೋಜಿಗಾಗಿ ಆರಂಭಿಸುವ ತಾಂಬೂಲ ಬೀಡಿ ಸಿಗರೇಟುಗಳ ಸೇವನೆಯಿಂದ ಬಾಯಿಯ ನೈರ್ಮಲ್ಯವೂ ಹಾಳು, ಜೊತೆಗೆ ಭೀಕರ ಕ್ಯಾನ್ಸರ್ ರೋಗಕ್ಕೂ ಇದು ಕಾರಣವಾಗಬಹುದು. ಜೋಕೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ರೈತ ಬಾಂಧವರ ಕಾರ್ಯಕ್ರಮ. ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ತರಕಾರಿ ಬೆಳೆಗಳ ಕೃಷಿ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಮುಧೋಳು ತಾಲೂಕಿನ ಉತ್ತೂರು ಗ್ರಾಮದ ರೈತರಾದ ಈರಪ್ಪ ವೆಂಕಪ್ಪ ಬೊರಡ್ಡಿ ಅವರೊಂದಿಗೆ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸಲೋಳಿ. ಆರಂಭದಲ್ಲಿ ಕೆಲವು ಪ್ರಕಟಣೆಗಳು, ನಂತರ ಸಂದರ್ಶನ ಪ್ರಸಾರವಾಗುವುದು. ದೀಪಾವಳಿ ಬೋನಸ್ ಸಿಗ್ತಾಯೇನು? ಅದಕ್ಕಿಂತ ಶೇಖರ್ ಅವರೇ, ಏನಾಯ್ತು, ದೀಪಾವಳಿ ಲೋಟರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಏನ್ ಓರಾಮಣ್ಣ, ನಿನ್ ಮೊನ್ನಿನ ತನಕ ನಿನ್ಗ ಕೆಳಗ ಬಗ್ಲಿಕ್ ಆಗ್ತಿದ್ದಿಲ್ಲ, ಈಗ ಅಂದ್ರೆ ತರ ತರ ಓಡ್ಲಿಕ್ ಹತ್ತಿಯಲ್ಲ. ನೋಡಕ್ಕ, ಇದು ಎಲ್ಲ ಪರಿಣಾಮ ಶ್ರದ್ಧಾ ಆಯುರ್ವೇದ ಸೆಂಟರ್ದಾಗ ಮಾಡೋ ಪಂಚಕರ್ಮ ಮತ್ತು ಆಯುರ್ವೇದ ಔಷಧದಿಂದ ಆಗ್ಯದ. ಬೆನ್ ನೋವು, ಮೈಕೈ ನೋವು, ಸೊಂಟ ನೋವು, ಕೀಲ್ ನೋವು ಮತ್ತೆ ಎಲ್ಲಾ ಪ್ರಕಾರದ ಅನಾರೋಗ್ಯಕ್ಕಾಗಿ ಅವಶ್ಯ ಭೇಟಿಯಾಗಿ ಡಾಕ್ಟರ್ ಕಿರಣ್ ಪಾಠಕ್ ಇವರ ಶ್ರದ್ಧಾ ಆಯುರ್ವೇದ ಸೆಂಟರ್, ಹೋಟೆಲ್ ಸೂರ್ಯದ ಎದುರಿಗೆ, ಸೋಲಾಪುರ್. ಮೊಬೈಲ್ 9767-2002-01. ಉಮ್ಮದಿಯವರ ಮಸಾಲೆ ಖಾರ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವ ಗುಮ್ಮಟ ನಗರಿ ಬಿಜಾಪುರದ ಸುಪ್ರಸಿದ್ಧ ಉಮ್ಮದಿಯವರ ಪ್ಯೂರ್ ಹೋಮ್ ಮೇಡ್ ಮಸಾಲೆ ಖಾರ. ಮದುವೆ, ಮುಂಜುವಿ, ಗೃಹ ಪ್ರವೇಶ ಇನ್ನಿತರ ಹಲವಾರು ಶುಭ ಸಮಾರಂಭಗಳಲ್ಲಿ ಅಡುಗೆಗಾಗಿ ಉಪಯೋಗಿಸುವುದೇ ಉಮ್ಮದಿಯವರ ಮಸಾಲೆ ಖಾರ. ಬನ್ನಿ ಹಾಗಾದರೆ ತಡೆಯಾಕೆ, ಉಮ್ಮದೀಸ್ ಅವರ ಮಸಾಲೆ ಖಾರವನ್ನು ತೆಗೆದುಕೊಂಡು ಇದರ ಸ್ವಾದವನ್ನು ತಾವೇ ಅನುಭವಿಸಿ. ಈ ವರ್ಷ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡ್

ಶಿಕ್ಷಣ ಬೇಕಾಗ್ತದ, ತರಬೇತಿ ಬೇಕಾಗ್ತದ, ಅದನ್ನೆಲ್ಲ ತಾವು ಯಾವ ರೀತಿ ಪಡ್ಕೊಂಡು ಯಾವ ರೀತಿ ನಿಮ್ಮಷ್ಟು ನೀವೇ ಸ್ಫೂರ್ತಿ ತಗೊಂಡು ಮುಂದುವರೆದ್ರಿ ಈ ಕೆಲಸದೊಳಗ? ನಾ ನೋಡ್ರಿ, 10ನೇ ಸಾಲಿ ಬಿಟ್ಟ ಮೇಲೆ ಒಂದ್ ಸ್ವಲ್ಪ ನಮ್ದು ಕಷ್ಟದ ಪರಿಸ್ಥಿತಿ ಇತ್ತು. ಅವಾಗ ಇನ್ನೊಬ್ಬರಲ್ಲಿ ದುಡಿಯಾಕ ಹೋಗುದು ಮಾಡುದು ಹಿಂಗೆಲ್ಲ ಇತ್ತು. ಅವಾಗಿನ ನಮ್ದು ಮ್ಯಾರೇಜ್ ಇದ್ದಿದ್ದಿಲ್ಲ, ಇನ್ನ ಸಣ್ಣ ವಯಸ್ಸೊಳಗೆ ಇದ್ದೇವು. ಹಿಂಗಾಗಿ ಒಂದ್ ಸ್ವಲ್ಪ ರಗಡ್ ಹಮಾಲಿ ಮಾಡಿದೀವಿ, ಒಬ್ಬರಲ್ಲಿ ದಗದಕ್ ಹೋಗಿವು, ಎಲ್ಲಾ ಮಾಡಿದೀವ್ರಿ. ಎಲ್ಲಾ ಮಾಡಿಕೆಸಿಂದ ಆಮೇಲೆ ಬಿಸ್ನೆಸ್ಕೂನು ಬಂದಿವು. ಬಿಸ್ನೆಸ್ ಅದು ಎಲ್ಲ ಮಾಡಿ ಯಾವುದು ಕೈ ಹಿಡಿಲಾರ್ದಕ್ಕ ಆಮೇಲೆ ಕಡೆಗೆ ನಮಗ್ ಭೂಮಿ ತಾಯಿನ ಕೈ ಹಿಡಿಯಕಪ್ಪ ತೆಗ್ಸಿಂದ ತಿಳ್ಕೊಂಡ್ಕೆಸಿಂದ ಇದ ಅಗ್ರಿಕಲ್ಚರ್ಕನ ಇಳಿದೀವ್ ನಮ್ಮ ಅಪ್ಪಾರ ಹೇಳಿದ ಮೇಲೆ. ಹಿಂಗಾಗಿ ಅದರಿಂದ ಅವತ್ತಿಂದ ಇವತ್ತಿನ ತನಕನು ನಾವು ಇದನ್ನ ಮಾಡ್ಕೋತ ಬಂದೀವಿ. ಮತ್ತ ಚಲೋ ಅನ್ಸಾದತ್ರಿ, ಏನ ನಾವು ಮಾಡೋದನ್ನ ಅಗ್ರಿಕಲ್ಚರ್ ಶಿಸ್ತು ಬದ್ಧವಾಗಿ ಮಾಡಿದ್ರ ಬಹಳ ಅನುಕೂಲ ಅತ್ಯಕ್ಷಿಂದ ನನ್ನ ಅಭಿಪ್ರಾಯ. ಮೊದ್ಲಿಂದ ಏನು ತರಕಾರಿನ ಬೆಳೀತಾ ಇದ್ರು ಅಥವಾ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ರಿ? ನೀವು ಬಂದ ಮೇಲೆ ತರಕಾರಿ ಕಡೆ ಒಲವು ತೋರಿಸಿ ಇದನ್ನ ಬೆಳೀತಾ ಇದ್ರಿ ನೀವು? ನಾವು ಮೊದಲು ನೋಡ್ರಿ, ನಮ್ಮ ಅಪ್ಪಾರದು ಬೆಳೆಯೋದ್ನ ಕಬ್ಬಾದು ಬೆಳೀತಿದ್ರಿ, ಎಲ್ಲಾ ಕಬ್ಬ ಗೊಂಜಾಳ ಉಳ್ಳಾಗಡ್ಡಿ ಇಂತವೆಲ್ಲ ಬೆಳೀತಿದ್ದವ್ರಿ. ಆಮೇಲೆ ನಮಗೇನ್ ಅನ್ಸಕೈತಿ, ಒಂದಿಟ್ಟು ಏನಾರ ಖರ್ಚಿನ ಪುರದಕ್ಕದು ರೊಕ್ಕ ಆಗ್ಲತ್ತೆ ಯಾಕಂದ್ರೆ ಒಂದ್ ಅರ್ಧ ಎಕರೆದೊಳಗ ಫಸ್ಟ್ ಗೆ ಚಾಲೂ ಮಾಡ್ಕೊಂಡ ಆಮೇಲೆ ಎಲ್ಲಾ ತರನು ಕಾಯಿಪಲ್ಯ ಮಾಡಕತ್ತಿದ್ವು. ಫಸ್ಟ್ ಗೆ ಅರ್ಧ ಎಕರೆದಿಂದ ಚಾಲೂ ಆಗಿ ಈಗ 6 ಎಕರೆ ತನಕನು ಬಂದ ನಿಂತೇವ್ ನಾವೀಗ ಕಾಯಿಪಲ್ಯ ಮಾಡ್ಕೊಂತಾನ. 6 ಎಕರೆ ಜಮೀನೊಳಗ ತಾವು ಕಾಯಿಪಲ್ಯಗಳನ್ನ ಬೆಳೀತಾ ಇದ್ದೀರಿ, ಯಾವ ರೀತಿ ತಾವು ಪ್ಲಾನ್ ಮಾಡ್ತಾ ಇದ್ದೀರಿ, ಇದನ್ನ ಮಾಡಬೇಕು ಅಂತಂದಾಗ ಏನು ತಾಂತ್ರಿಕ ಮಾಹಿತಿ ಎಲ್ಲಿಂದ ತಗೋತಾ ಇದ್ದೀರಿ, ಯಾರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ? ನಾವ್ ಇದನ್ ಮಾಡಾಕತ್ತಿದ್ದ ನೋಡ್ರಿ, ಮಾರ್ಗದರ್ಶನ ಮಾಡೋರ್ ಯಾರಂದ್ರ ಈಗ ನಾವು ಮಾರ್ಕೆಟ್ ದೊಳಗ ಹೋದ್ಮೇಲನ ಒಬ್ಬೊಬ್ರು ಹೈಟೆಕ್ ರೈತರು ಚಲೋ ಚಲೋ ಬೆಳೆಯೋ ರೈತರು ಅವ್ರ ಕೂಡ ಕಾಂಟ್ಯಾಕ್ಟ್ ಆಗಿ ನಾವೊಂದ್ ಸ್ವಲ್ಪ ಗುಡಿ ಗುಂಡಾರ ಅಡ್ಯಾಡ್ಲಾರ್ದನ ರೈತರು ಯಾರು ಚಲೋ ಬೆಳೆದಾರಲ್ಲ ರೈತರು ಅವ್ರ ಹೊಲಕ್ ಹೋಗಿಸಿಂದ ಅವ್ರ ಅನುಭವ ತಿಳ್ಕೊಂಡ ಆಮೇಲೆ ಅವರಿಂದನ ಒಂದ್ ಸ್ವಲ್ಪ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳನ ಅವ್ರ ಅನುಭವದ ಮೇಲೆ ಏನೈತಿ ನಾವು ಇದನ್ನ ಕೃಷಿಗೆ ಮಾಡಕ್ ಬಂದೇವ್ರಿ. ಅಂದ್ರ ರೈತರು ನಿಮಗೆ ಕಲಿಸಿದ್ದಾರೆ, ಪ್ರಗತಿಪರ ರೈತರು ಯಾರು ಅನ್ವೇಷಕ ರೈತರು ಇದ್ರು ಅವರು ಅನುಭವಸ್ಥ ರೈತರು ಅವ್ರು ನಿಮಗೆ ಕಲಿಸ್ಯಾರ? ಹಾ, ರೈತರನ್ನ ಕಲಿಸ್ಯಾರ. ನಮ್ಗೇನೇನು ಯಾರ ನಾವು ಎಲ್ಲಿ ಆಫೀಸರ್ ಎಲ್ಲಿ ಹೋಗಿಲ್ಲ ಎಲ್ಲೂ ಇಲ್ರಿ, ನಾವು ಸಾಲಿನ ಬಾಳ ಕಲ್ತವ್ರಲ್ಲ. ನಾ ಹೇಳ್ಬೇಕಂದ್ರ 10ನೇ ಪಾಸ್ ಆದವ್ ನಾನ, ನಮ್ಗಟ್ ಹೆಚ್ಚು ಓದಾಕು ಬರಂಗಿಲ್ಲ ಬರ್ಯಾಕು ಬರಂಗಿಲ್ರಿ. ಆದ್ರೂ ನನಗ ಕಲ್ಸಿದ್ ಮಾತ್ರ ರೈತರನ್ನ, ರೈತರು ರೈತರಿಂದನ ಮತ್ತೇನೈತಿ ನನ್ನ ಅನುಭವದ ಮ್ಯಾಲೆ ಏನೇನು ನಾ ತಪ್ಪುಗಳು ಮಾಡೀನಿ ನನ್ನ ಹೊಲದೊಳಗೆ ಮಾಡೋ ಹೊತ್ತಿನಾಗ ಏಳು ಬೀಳುಗಳು ಏನು ಕಂಡನ್ಲೆ ಅದರೊಳಗನ್ನ ಹಿಂದ್ ಮಾಡಿ ತಪ್ಪ ಇನ್ನು ಮುಂದೆ ಮಾಡಬಾರ್ದು. ಅದನ್ನ ಇನ್ನೊಂದು ರೀತಿ ಹೊಸ ಅದರೊಳಗೆ ಅಳವಡಿಕೆ ಮಾಡ್ಕೊಂಡಿವ್ ಅಂದ್ರ ಇನ್ನ ಲುಕ್ಸಾನ್ ಆಗಂಗಿಲ್ಲ ತೆಗ್ಸಿಂದ ತಿಳ್ಕೊಂಡ ಅದ ರೈತರಿಂದನ ಅನುಭವ ಪಡ್ಕೊಂಡನ ಈ ಕೃಷಿ ಮಾಡಾಕತ್ತೈತಿ. ಅಡ್ಡಿಲ್ಲ, ಈಗ ರೈತರಿಂದ ಏನ್ ತಾವು ಕಲ್ತೀರಿ? ಈಗ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ತರಕಾರಿ ಬೆಳಿಬೇಕು ಅಂತಂದಾಗ ಅಥವಾ ಹಣ್ಣುಗಳನ್ನು ಬೆಳಿಬೇಕು ಅಂತಂದಾಗ ಒಂದ್ ಸ್ವಲ್ಪ ತಂತ್ರಜ್ಞಾನದ ಮಾಹಿತಿ ನಮಗೆ ಹೆಚ್ಚಿಗೆ ಇರಬೇಕಾಗ್ತದ, ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಕೂಡ ನಮ್ಮಲ್ಲಿ ಇರಬೇಕಾಗ್ತದ. ಈಗೇನು ತಾವು ಏನು ಕೃಷಿ ಮಾಡ್ತಾ ಇದ್ದೀರಿ, ಇಂಥ ಒಂದು ಸಂದರ್ಭದೊಳಗೆ ಮಾಹಿತಿ ಪ್ರತಿ ದಿವಸನೂ ಬದಲಾವಣೆ ಆಗ್ತಾ ಇರ್ತದ, ಸುಧಾರಣೆ ಆಗ್ತಾ ಇರ್ತದ, ಮಾರ್ಕೆಟಿಗೆ ಹೊಸ ಹೊಸ ಬೀಜಗಳು ಬರ್ತಿರ್ತಾವ, ಹೊಸ ತಂತ್ರಜ್ಞಾನ ಬರ್ತಿರ್ತದ, ಇದ್ರ ಮಾಹಿತಿಯನ್ನು ನೀವು ಯಾವ ರೀತಿ ಪಡ್ಕೊಂಡು ಅದನ್ನ ನಿಮ್ಮ ಹೊಲದೊಳಗೆ ಅನುಷ್ಠಾನಕ್ಕೆ ತಂದ್ರಿ? ಹೊಸ ಹೊಸ ಬೀಜ ಹೊಸ ಹೊಸ ತಂತ್ರಜ್ಞಾನ ಅಂದ್ರ ಹೆಂಗ್ರಿ, ಈಗ ಮಲ್ಚಿಂಗ್ ಪೇಪರ್ ಬತ್ತು, ಡ್ರಿಪ್ ಬತ್ತು, ಸ್ಟೇಕಿಂಗ್ ಮಾಡುದ, ಬಿದರ್ ಬತ್ತು, ತಂತಿ ಬತ್ತು, ಇವೆಲ್ಲ ನಾವು ಕಾಯಿಪಲ್ಯ ಮಾಡಾಕತ್ತಿದ ಮೇಲೆ ನಮ್ಮ ಹೊಲಕ್ಕೂ ಒಂದಿಷ್ಟು ಮಂದಿ ರೈತರು ನೋಡಕ್ ಬಂದ್ಮೇಲೆ ಅವರಿಂದನೂ ಒಂದಿಷ್ಟು ಬಂದಾಗ ಅವರಿಂದನೂ ಒಂದಿಷ್ಟು ಕಲ್ಕೊಂಡಿವು. ಅಂದ್ರ ಈಗ ನಾವು ಮೊದಲು ಬಿದಿರ ಮೇಲೆ ಮಾಡಾಕತ್ತಿದ್ವು, ಆಮೇಲೆ ಒಂದಿಷ್ಟು ದ್ರಾಕ್ಷಿ ಕಲ್ಗಳು ನೆಟ್ಟು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿವು. ಅದನ್ನು ಒಬ್ರು ನಮಗೆ ಬಂದಂತ ರೈತರನ್ನ ಹಿಂಗೆಲ್ಲ ಮಾಡಾಕತ್ತಾರಿ, ಇದನ್ನು ಒಂದ್ ಯಾಕೆ ಮಾಡ್ಕೋಬಾರದು ನೀವು ಅಂತ ಎಕ್ಸಿಂದ ಹೇಳಿದಾಗ ನಾವು ಇನ್ನೊಂದ್ ಹೆಜ್ಜೆ ಮುಂದಿಟ್ಕೇಸಿಂದ ಅವ್ರು ಹೇಳಿದಂಗನ ಪರ್ಮನೆಂಟ್ ಸ್ಟ್ರಕ್ಚರ್ 20 ವರ್ಷ ಬೆಳೆದ್ರು ಏನು ಒಂದು ಬೀಳಲಾರ್ದಂತ ಒಂದ್ ಕೆಳಲಾರ್ದಂತ ಒಂದು ಸ್ಟ್ರಕ್ಚರ್ ಮಾಡ್ಕೊಂಡನ ಇದನ್ನ ಬೆಳ್ಕೊತ ಬಂದಿರ ಬೆಳೆಯಕತ್ತಿವ್ ಕಾಯಿಪಲ್ಲೆ. ಈಗ ಅದ್ರೊಳಗನ ಹಗಲ್ಕಾಯಿ ಐತಿ, ನಮ್ಮಂತ ಹೀರೆಕಾಯಿನೂ ಬೆಳೆಯಕತ್ತಿವ್ರಿ. ಐತಿ ರೈತರಿಂದನ ಹೆಚ್ಚು ಕಲ್ತಂಗ್ರಿ, ಹೇಳ್ಬೇಕಂದ್ರ ನನ್ನ ಹೊಲಕ್ಕೆ ಯಾರು ನೋಡಕ್ ಬಂದಾರಲ್ಲ ತೋಟಗಳ ಅವರಿಂದನ ಹೆಚ್ಚು, ಮತ್ತ ಅವರಿಂದನ ಹೊಸ ಹೊಸ ಕಲ್ತಿವ್. ಹೊಳಿ ಮಾರ್ಕೆಟ್ ದೊಳಗ್ ಬಂದಾಗ ನಾವು ಯಾರ ಮಾಲ್ ಶೈನಿಂಗ್ ಐತಿ, ಯಾರ್ದ ಚಲೋ ಐತಿ ಅನ್ನೋದನ್ನ ನೋಡ್ಕೊಂಡ ಅದರದ ಆಧಾರ ಮ್ಯಾಲ ನಾವು ಆಯಾ ಬೆಳಿಗಳಿಗೆ ಶಿಫ್ಟ್ ಆಗಿ ಆಯಾ ಬೆಳಿಗಳು ಚೇಂಜ್ ಮಾಡ್ಕೊಂಡ್ಕೇಸಿಂದ ಈಗ ಒಂದ್ ನಿರ್ದಿಷ್ಟವಾದಂತ ಒಂದೊಂದು ಬೆಳಿಗಳಿಗೆ ಈಗ ನಿಂತು ಬಿಟ್ಟಿವಿ. ನಾವೀಗ ಹೈರಿಕಾಯಿ ಹಾಕಿದ್ರೆ ಇಂತಾದ ಬೀಜ ಹಾಕ್ಬೇಕು, ಹಾಗಲ್ಕಾಯಿ ಹಾಕಿದ್ರು ಇಂತಾದ ಬೀಜ ಹಾಕೋಬೇಕು, ಹಿಂಗ್ ಮಾಡ್ಕೊಂಡ್ ಕಿಸಿಂದ ಇದ್ರೊಳಗ ಈಗ ಮುಂದುವರಿ ಹಾಕತ್ತೀವ್ರಿ. ಹೇಳ್ಬೇಕಂದ್ರೆ ರೈತರಿಂದನೇ ನೀವು ಕಲಿತು ರೈತರಿಗೆ ಒಂದು ಮಾರ್ಗ ತೋರಿಸ್ತಾ ಇದ್ದೀರಿ ಈಗ ಸದ್ಯದ ಮಟ್ಟಿಗೆ ಹೇಳ್ಬೇಕಂತಂದ್ರೆ? ಹ್ಞೂನ್ರಿ, ನನ್ನ ಹೊಲಕ್ಕೆ ರಗಡೆ ದಿನ 2-3 ಮಂದಿನು ಬರ್ತಾರ್ರಿ, ಬಂದು ನೋಡ್ಕೊಂಡು ಹೋಗ್ತಾರ. ನಮ್ದು ಅಗ್ರಿಕಲ್ಚರ್ ಚಲೋ ಐತೆ ಅನ್ನೋತ್ತು ಹೇಳಕತ್ತಾರ, ನಿಮ್ಮಂಗ್ ನಾವು ಮಾಡ್ತೀವತ್ತೂ ಹೇಳಕತ್ತಾರ. ನಾವು ಆದಷ್ಟು ಒಟ್ಟ ಅವ್ರು ಹೇಳಿದಂಗ ಯಾರ ರೈತರಿಂದ ಏನ್ ಕಲ್ದೇವಲ್ಲ ನಾವು ಅಷ್ಟ ಅದ ಒಳ್ಳೆ ರೀತಿಯಿಂದ ಏನ ಕೃಷಿ ಮಾಡಕತ್ತಿವ್. ಈಗ ಅದ್ ನಮಗ್ ಚಲೋನು ಅನ್ಸೈತಿ, ಏನ್ ಇದ ಅನ್ಸಿಲ್ಲ. ಏನು ತಾವು ತರಕಾರಿಗಳು ಈಗ ನಮ್ಮ ಜೀವನದೊಳಗ ಬಹಳ ಅವಿಭಾಜ್ಯ ಅಂಗ, ನಮ್ಮ ಆಹಾರದೊಳಗ ತರಕಾರಿಗಳು ಇಲ್ಲ ಅಂತಂದ್ರ ನಡೆಯಂಗೆ ಇಲ್ಲ. ಅಂತ ಒಂದು ಕೃಷಿಯನ್ನ ತಾವು ಮಾಡ್ತಾ ಇದ್ದೀರಿ, ಈಗೇನ್ ತಾವು ತರಕಾರಿ ಬೆಳೀತಾ ಇದ್ದೀರಿ, ಸುಧಾರಿಸಿದಂತಹ ತಳಿಗಳನ್ನ ತಾವು ಬೆಳೀತಾ ಇದ್ದೀರಿ, ಈ ತರಕಾರಿಗಳನ್ನ ಬೆಳೆಯುವಂತಹ ಒಂದ್ ಸಂದರ್ಭದೊಳಗ ಯಾವ್ಯಾವ ತರಕಾರಿಗಳನ್ನ ತಾವು ಬೆಳೀತಾ ಇದ್ದೀರಿ, ಎಷ್ಟು ಕ್ಷೇತ್ರದೊಳಗ ಬೆಳೀತಾ ಇದ್ದೀರಿ, ಮತ್ತ ಎಷ್ಟು ಶ್ರಮ ಆಗ್ತದ, ಅದಕ್ಕೆಲ್ಲ ಯಾವ ರೀತಿ ನೀವು ಪ್ಲಾನಿಂಗ್ ಮಾಡ್ತಾ ಇದ್ದೀರಿ, ಯೋಜನೆ ಮಾಡ್ತಾ ಇದ್ದೀರಿ, ಅದನ್ನ ಬೆಳೆದ್ ಹಿಡಿಬಹುದು ಮತ್ತ ಅದನ್ನ ಮಾರ್ಕೆಟ್ ಮಾಡುವಂತಹ ವಿಚಾರ ಇರಬಹುದು, ಈ ಎಲ್ಲ ವಿಚಾರಗಳನ್ನ ತಾವು ಯಾವ ರೀತಿ ಅನುಷ್ಠಾನಕ್ಕೆ ತರ್ತಾ ಇದ್ದೀರಿ, ನಮ್ಮ ರೈತರಿಗೆ ಸ್ವಲ್ಪ ಹೇಳ್ತೀರಿ ಇದ್ರ ಬಗ್ಗೆ? ಈಗ ಮಾರ್ಕೆಟಿಂಗ್ ಅಂದ್ರ ಈಗ ಬೆಳೆಯುದಂದ್ರ ನಮ್ಮ ಪದ್ಧತಿ ಒಳಗೆ ಹೇಳ್ಬೇಕಂದ್ರ ನಾವು ಯಾವ ಪದ್ಧತಿ ಅನುಸರಿಸಿಕೊಂಡಿವ್ ಅಂದ್ರ, ಫಸ್ಟ್ ಗಳೆ ಹೊಡೆದು ಒಂದ್ ಬೆಡ್ ಮಾಡ್ಕೊಂಡು ಅದ್ರೊಳಗೆ ಹೆಂಡಿ ಗೊಬ್ಬರ ಒಂದ್ ಎಕರೆಕ್ ಒಂದ್ 10 ಟೇಲರ್ ಹೆಂಡಿ ಗೊಬ್ಬರ ಹಾಕಿ, ಒಂದ್ ಎಕರೆಕ್ ಒಂದ್ 5 ಚೀಲ ಸರ್ಕಾರಿ ಗೊಬ್ಬರನು ಹಾಕಿ, ಆಮೇಲೆ ಅದನ್ನ ಗ್ವಾರಿಲೆ ಅದು ಜಕ್ಕೊಂದು ಬೆಡ್ ಮಾಡ್ಕೊಂಡ್ ಕಿಸಿಂದ, ಆಮೇಲೆ ಡ್ರಿಪ್ ಮಾಡಿ ಅದ್ರ ಮೇಲೆ ಮಲ್ಚಿಂಗ್ ಮಾಡ್ಕೇಸಿಂದ, ಆಮೇಲೆ ಅದನ್ನ ಬಿದರ್ ನೆಟ್ಟು ಮೇಲ್ ತಂತಿ ಹಾಕಿ ಸ್ಟೇಕಿಂಗ್ ಮಾಡ್ಕೊಂಡ್ ಕೇಸಿ ಒಂದ್ 100 ಟೈಪ್ ನಿರ್ಮಾಣ ಮಾಡ್ಕೊಂಡ್ ಕೇಸಿಂದ, ಆಮೇಲೆ ಈಗ ಈ ಟೊಮ್ಯಾಟೊ ಇತ್ತಂದ್ರ 1.5 ಫೂಟ್ ಅಥವಾ 2 ಫೂಟ್, ಹೀರಿಕಾಯಿ ಇತ್ತಂದ್ರೂ ಒಂದ್ 2 ಫೂಟ್ ಅಥವಾ 3 ಫೂಟಿಗೆ, ಒಂದ್ ಹಾಗಲಕಾಯಿ ಇದ್ರೂ ಒಂದ್ 2 ಅಥವಾ 2.5 ಫೂಟ್, ಕ್ಯಾಪ್ಸಿಕಮ್ ಅದು ಇತ್ತಂದ್ರ 1 ಫೂಟ್, 1 ಫೂಟಿಗೆ 8 ಇಂಚ್ 10 ಇಂಚ್, ಈ ರೀತಿ ಮಾಡ್ಕೊಂಡ್ ಕೇಸಿಂದ್ರ ಈಗ ಅಗ್ರಿಕಲ್ಚರ್ ಮಾಡಕಿತ್ತು. ಮತ್ತ ನಾವು ಈಗೇನ್ ಹೊಸ ರೀತಿಯಿಂದ ಏನ್ ಈಗ ಟೆಕ್ನಾಲಜಿ ಉಪಯೋಗ ಮಾಡ್ಕೊಂಡ್ ಕೇಸಿಂದ ಏನ್ ಮಾಡ್ಕೊಳಕತ್ತಿವ್ರಲ್ಲೇ, ಈಗ ಅದ್ ನಮಗ ಪ್ರಿವೆಂಟಿವ್ ಆಗಿ ಏನ್ ಔಷಧ ಅದು ಏನ್ ಅದ್ ಮೇಂಟೆನೆನ್ಸ್ ಮಾಡಕತ್ತಿವ್, ಈಗ ನಮ್ಗೆ ಯಾವ್ದು ರೋಗ ಬರಲಾರ್ದ ಈಗ ಚಲೋನ ಬೆಳೆಯಕತ್ತಿವ್. ಮತ್ತ ಮಾರ್ಕೆಟಿಂಗ್ ದೊಳಗೂ ನಮ್ ವಿಶೇಷವಾಗಿ ನಮ್ಮ ಅಲ್ಲಿಗಂದ್ರ ಬಹಳ ಬೇಡಿಕೆ ಐತಿ. ನಮ್ದ ಸದ್ದ IVB ಅಂತೇಳಿ ಒಂದ್ ಬ್ರಾಂಡ್ ಈಗ ನಮ್ದು ಹೆಸರ, IVB ಮಾಲ್ ಬರಾಕತ್ತೈತಿ ಅಂದ್ರ ಸಾಕ ಅಲ್ಲಿ ಬೇಕಾದಂತ ಮಾಲ್ ಬಂದೈತಿ ಅಂದ್ರು, ಕಣ್ಣಿಗೆ ನಡುವಂತ ಮಾಲ್ ಬಂದ್ ನಿಂತೈತಿ ಮಾರ್ಕೆಟ್ ದಾಗ ಅಂದ್ರೂ ವ್ಯಾಪಾರಿಗಾರಿಗಳು ನಮ್ ಮಾಲ ತಗೊಳಕ ನಿಂದಿರ್ತಾರ, ತಾಸ್ಗಂಟ್ಲೆ ಆದ್ರೂ ವೇಟ್ ಮಾಡ್ಕೊಂಡ್ ಕೇಸಿಂದ ನಿತ್ ಕೇಸಿಂದ ಮಾಲ್ ತಗೋತಾರ. ಮತ್ ಮಾರ್ಕೆಟ್ ದೊಳಗ ಏನೈತಿ, ಎಲ್ಲಾರಕ್ಕಿಂತಲೂ ಒಂದ್ 5 ರೂಪಾಯಿಂದ 8 ರೂಪಾಯಿ 10 ರೂಪಾಯಿ ನಮ್ ಮಾಲಿಗೆ ಹೆಚ್ಚಿಗೆನ ಅಮೌಂಟ್ ಇರತೈತಿ, ಹೆಚ್ಚಿಗೆ ರೇಟ್ ಹಾಕಿಕೊಡ್ತಾರ ಅಂದ್ರ ಕ್ವಾಲಿಟಿ ಇರತೈತಿ. ನಾವು ಮತ್ ಇನ್ನೊಂದ್ ಏನಂದ್ರ ಫಸ್ಟ್ 1 ಗ್ರೇಡ್, 2 ಗ್ರೇಡ್, ಸಿ ಗ್ರೇಡ್, ABC ಅಂತ ಗ್ರೇಡ್ ಮಾಡ್ತೀವಿ. ಅದ್ರೊಳಗ್ ಮಾತ್ರ ಮೋಸ ಮಾಡ್ಲಾರ್ದನ ಏನ್ ಗ್ರೇಡಿಂಗ್ ಮಾಡಿ ಏನ್ ಕೊಡ್ತೀವ್ರಲ್ಲ, ಅದ ವ್ಯಾಪಾರಿಗಳಿಗೆ ಬಹಳ ಮನ್ಸಿಗೆ ಬಂದ ನಮ್ಮ ಅಲ್ಲಿ ತಗೋತಾರ, ಅದ್ರೊಳಗೂ ಸಕ್ಸಸ್ ಆಗಿವೆ. ಈ ಮಾರ್ಕೆಟ್ ಅಂತಂದ್ರೆ ನೀವು ಎಲ್ಲೆಲ್ಲಿ ನಿಮಗೆ ಮಾರ್ಕೆಟ್ ಅದ, ಎಲ್ಲೆಲ್ಲಿ ಕೊಡ್ತಾ ಇದ್ದೀರಿ? ನಾವು ಮಾರ್ಕೆಟ್ ಅಂತಂದ್ರ ಮುಧೋಳ, ಜಮಖಂಡಿ, ಬಾಗಲಕೋಟ, ಮುಂದ ಬಿಜಾಪುರ, ಗುಲ್ಬರ್ಗ, ಹುಬ್ಳಿ, ಸಂಕೇಶ್ವರ, ಬೆಳಗಾವಿ, ಇಷ್ಟು ಮಾರ್ಕೆಟ್ ದೊಳಗ್ ಮಾತ್ರ ನಮ್ಮ ಮಾಲ್ ಹೋಗತಿ, ಎಲ್ಲಾ ಮಾರ್ಕೆಟ್ಗೂ ಮಾಲ್ ಕಳಿಸ್ತೀವ್ರಿ. ಅಂದ್ರೆ ನಿಮಗೆ ಹೆಚ್ಚು ಕಡಿಮೆ ಸುತ್ತಮುತ್ತಲ ಏನು ನೀವು ಬೆಳೆದಂತ ಉತ್ಪನ್ನದ ಅದು ಸುತ್ತಮುತ್ತಲೇ ಮಾರಾಟ ಆಗುವಂತ ಒಂದು ವ್ಯವಸ್ಥೆ ನಿಮಗದ. ಈಗ ಇಷ್ಟೆಲ್ಲ ಬೆಳೆ ಬೆಳೀತಾ ಇದ್ದಿರಲ್ಲ, ಎಷ್ಟೆಷ್ಟು ಉತ್ಪನ್ನ ನಿಮಗೆ ಬರ್ತಾ ಇದೆ? ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಹೀರಿಕಾಯಿ ಎಷ್ಟು ಉತ್ಪನ್ನ ಬರ್ತದ, ಮೆಣಸಿನಕಾಯಿ ಎಷ್ಟು ಉತ್ಪನ್ನ ಬಂತು, ಇದ್ರ ಬಗ್ಗೆ ಎಷ್ಟು ಉತ್ಪನ್ನ ಬರ್ತದೆ, ಎಷ್ಟೆಷ್ಟು ಮಾರಾಟ ಆಗ್ತಾ ಇದೆ, ಮತ್ತೆ ಇನ್ನು ಎಷ್ಟು ನಿಮಗೆ ಅನಿಸಿದ ಮಟ್ಟಿಗೆ ಮಾರ್ಕೆಟ್ ನೊಳಗೆ ಇನ್ನು ಎಷ್ಟು ನಿಮ್ಮ ಉತ್ಪನ್ನಕ್ಕೆ ಡಿಮ್ಯಾಂಡ್ ಅದ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಈಗ ನೋಡ್ರಿ, ಹೀರಿಕಾಯಿ ಅಂತೇಳಿ ಬಂದ್ರ ಎಷ್ಟು ಇಳುವರಿ ತೆಗಿತು ಅಂತೇಳಿ ಬಂದ್ರ, ಈ ಹೀರಿಕಾಯಿ 15-17 ಟನ್, 18 ಟನ್, ಒಂದ್ ಎಕರೆಕ್ ಒಂದ್ 20 ಟನ್ ಇಂತಕನು ಬರ್ತೈತಿ. ಮತ್ ಹಾಗಲಕಾಯಿ ಅಂತೇಳಿ ಬಂದ್ರ 25 ಟನ್ ಇಂತಕನು ಬೆಳೆದಿವು. ಮೆಣಸಿಕಾಯಿ ಅಂತೇಳಿ ಬಂದ್ರ ಮೆಣಸಿಕಾಯಿ 40 ಟನ್ ಇಂತಕನು ಬೆಳೆದಿವು. ಕ್ಯಾಪ್ಸಿಕಮ್ನು 40-42 ಟನ್, 43 ಟನ್ ಇಂತಕನು ಬೆಳೆದಿವು. ಹಂಗ ಬೆಳ್ಕೋತನ ಮಾರ್ಕೆಟ್ ದೊಳಗ ಒಳ್ಳೆ ಕ್ವಾಲಿಟಿನ ಮಾರ್ಕೆಟಿಂಗ್ ಕಾಯಿ ಕೊಟ್ಟ ಮಾರ್ಕೆಟಿಂಗ್ ಒಳ್ಳೆ ಕ್ವಾಲಿಟಿ ಮಾಲ್ ಕೊಟ್ಟಕೇಸಿಂದ ಒಳ್ಳೆ ರೇಟ್ ತಗೊಳಕೈತಿ. ಒಂದ್ ಲೆಕ್ಕ ನನಗೆ ಹೇಳ್ರಿ, ಒಂದ್ ಎಕರೆಗೆ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ಅದರಿಂದ ಸರಾಸರಿಯಾಗಿ ಬರುವಂತಹ ಒಂದು ಇಳುವರಿ, ಸರಾಸರಿಯಾಗಿ ಬರುವಂತಹ ಆದಾಯ, ಮತ್ತು ಒಂದ್ ವರ್ಷದೊಳಗ ಎಷ್ಟು ನಿಮಗ ಉತ್ಪನ್ನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಈಗ ನೋಡ್ರಿ, ಒಂದ್ ಬೆಳೆಯೊಳಗ ಹಾಗಲಕಾಯಿನ ಒಂದ್ ಉದಾಹರಣೆ, ಒಂದ್ ಎಕರೆ ವೈಸ್ ತಗೋತಾನಂದ್ರ ಒಂದ್ ಎಕರೆಕ್ ಒಂದ್ ಕಮ್ಮಿ ಅಂದ್ರೂ ಒಂದ್ 25 ಟನ್ ಹಾಗಲಕಾಯಿ ಬರ್ತೈತಿ. 25 ಟನ್ ದೊಳಗ ಮೊದಲು ಸ್ಟೇಕಿಂಗ್ ಮಾಡೋದ್ ಹಿಡ್ಕೊಂಡ ನಾವು ಬೆಳಿತಾನು ಹಿಡ್ಕೊಂಡ್ ಕಿಸಿಂದ ಒಂದ್ 2-2.5 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಖರ್ಚದೊಳಗ ನಮಗ್ ಕಮ್ಮಿ ಅಂದ್ರೂ ಒಂದ್ 30 ರೂಪಾಯಿ ರೇಟ್ ಸಿಕ್ಕರೂ ಒಂದ್ 7-7.5 ಲಕ್ಷ ರೂಪಾಯಿ ರೊಕ್ಕಕ್ಕೈತಿ. ರೊಕ್ಕ ಆಗೋದ್ರೊಳಗ ಒಂದ್ 2-2.5 ಲಕ್ಷ ರೂಪಾಯಿ ನಾವು ಖರ್ಚು ತೆಗೆದ್ರು ಮಿನಿಮಮ್ ಒಂದ್ 4 ತಿಂಗಳದೊಳಗ ಒಂದ್ ಎಕರೆದಿಂದ ಒಂದ್ 5 ಲಕ್ಷ ರೂಪಾಯಿ ನೆಟ್ ನೆಟ್ ಅಮೌಂಟ್ ಉಳಿತೈತಿ. ಒಂದ್ ಎಕರೆದಿಂದ 5 ಲಕ್ಷ ರೂಪಾಯಿ ಉಳಿತದ. ಒಂದ್ ಎಕರೆದಿಂದ ಒಂದ್ 5 ಲಕ್ಷ ರೂಪಾಯಿ ಉಳಿತೈತಿ. ಹಂಗ ರೇಟ್ ಇನ್ನ 60 ರೂಪಾಯಿ 50 ರೂಪಾಯಿ ಜಾಸ್ತಿ ಮಾರಿದ ಉದಾಹರಣೆನು ನಮ್ಮ ಓದಾವ. ಮತ್ತ ಒಂದೊಂದ್ ಎಕರೆಕ್ ಒಂದ್ 10 ಲಕ್ಷ 12 ಲಕ್ಷ ರೂಪಾಯಿ ತಕನು ನಮ್ಮ ದುಡ್ಡು ಉಳದೈತಿ ಅಷ್ಟ. ಯೂಸಲ್ಲಿ ಅಂದ್ರ ನಾ ಎಲ್ಲಾ ರೈತರಿಗೆ ಹೇಳೋದಂದ್ರೇನ, ಬಹಳಷ್ಟ ಲಾಭದ ನಿರೀಕ್ಷೆ ಇರ್ಲಾರ್ದನ ಕಮ್ಮಿ ನಿರೀಕ್ಷೆ ಇಟ್ಕೊಂಡ್ ನೀವು ಯಾರ ಹಾಗಲಕಾಯಿನ ಬೆಳೀರಿ ಹೀರೆಕಾಯಿನ ಬೆಳೀರಿ, ಅಂದಾಜ್ ಒಂದ್ ಮಿನಿಮಮ್ ಒಂದ್ 25-30 ರೂಪಾಯಿ ಇಟ್ಕೊಂಡ್ ಬೆಳೆದಾರೆ ಅಂತಂದ್ರು ನಾಳೆ ನಿಮ್ಮ ಆಲೋಚನೆ ಮಾಡಿದ ತಕ್ಕಂಗ ನಿಮಗೇನೇನು ಲುಕ್ಸಾನ್ ಆಗ್ಲಾರ್ದ ಒಂದ್ ತಕ್ಕ ಮಟ್ಟಿಗೆ ಒಂದ್ ಲಾಭ ಸಿಗದೈತಿ, ನಿಮ್ಗೇನ್ ಲುಕ್ಸಾನ್ ಆಗಂಗಿಲ್ಲ ಅನ್ನೋದು ಒಂದ್ ನಾ ಹೇಳ್ಬೋದು. ಈಗ ಒಂದು ವರ್ಷವನ್ನ ನಾವು ಲೆಕ್ಕ ಹಾಕಿದ್ರೆ ಒಂದು ವರ್ಷದೊಳಗ ನೀವು ಕೃಷಿಗೆ ಕೊಡುವಂತಹ ಸಮಯ ಎಷ್ಟು, ಮತ್ತ ನಿಮ್ಮ ಏನು ಜಮೀನಿದೆ ಅದರ ಆರೈಕೆ ಮಾಡಬೇಕು, ಮತ್ತೆ ಮುಂದದು ಫಲವತ್ತತೆಯನ್ನ ಕಾಪಾಡಿಕೊಂಡು ಮತ್ತೆ ನಿಮಗೆ ಒಂದು ಒಳ್ಳೆ ಬೆಳೆಗಳಿಗೆ ಒಂದು ತಾಕತ್ತನ್ನು ಕೊಡಬೇಕು ಅಂತಂದಾಗ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಿ, ಮತ್ತೆ ಎಷ್ಟು ಸಮಯ ನೀವು ಭೂಮಿಯಿಂದ ಅಂದ್ರೆ ಬೇರೆ ಆಕ್ಟಿವಿಟಿಗಳನ್ನ ಮಾಡಬಹುದು, ಬೇರೆ ಚಟುವಟಿಕೆಗಳನ್ನ ಮಾಡಬಹುದು ಕೃಷಿಯನ್ನ ಬಿಟ್ಟು? ಬ್ಯಾರೆ ಚಟುವಟಿಕೆ ಅಂದ್ರ ನೋಡ್ರಿ, ಈಗ ನಮ್ದ ಒಟ್ ಕೃಷಿ, ಕೃಷಿದೊಳಗನ ಹೆಚ್ಚು ಇನ್ವಾಲ್ವ್ ಆದದ್ದು. ಇದನ್ ಬಿಟ್ರೆ ಹೆಚ್ಚು ಬ್ಯಾರೆ ಕಡೆ ಅಂತೂ ಎಲ್ಲಿ ಹೋಗೋದು ಬರೋದು ಅಂತೂ ಏನಿಲ್ಲ. ಇಲ್ಲ ಏನೋ ಹೋದ್ರು ಅಗ್ರಿಕಲ್ಚರ್ ಬದ್ದಲ್ಲ ಅಂದ್ರ ಯಾರದಾರ ತೋಟಕ್ಕ ರೈತರ ತೋಟ ಚಲೋ ಬೆಳೆದಾರ ಅಂತಂದ್ರ ಅಲ್ಲಿ ಒಂದ್ ಸ್ವಲ್ಪ ನೋಡಕ್ ಹೋಗೋದು ಹವ್ಯಾಸ. ಇದಕ್ಕಾಗಿ ಟೈಮ್ ಮೀಸಲು ಇಟ್ಟದ್ ಬಿಟ್ರೆ ಇನ್ ಉಳ್ಕಿದ್ದಂತೂ ಟೈಮ್ ಗಳಿದಂತೂ ಏನಿಲ್ಲ. ಇಲ್ಲ ಏನ ಮಾಡಿದ್ರು ಇದ್ರೊಳಗನ ಅಗ್ರಿಕಲ್ಚರ್ ದೊಳಗನ. ಮತ್ತ ನಾವು ನಮ್ ಲೆಕ್ಕದೊಳಗೆ ಮೊದಲೆಲ್ಲ ವರ್ಷದೊಳಗೆ 3 ಬೆಳೆ ತೆಗಿತಿದ್ದೆವು, ಈಗ ಏನೈತಿ 3 ಬೆಳೆ ಬಿಟ್ಟು ಈಗ 2 ಬೆಳೆಗೆ ಬಂದೆವು. ಈಗ ಅದ್ರೊಳಗನ 3 ಬೆಳೆ ತೆಗಿಯುವಷ್ಟು ಆದಾಯನ 2 ಬೆಳೆಯೊಳಗೆ ತೆಗದ ಆಮೇಲೆ ಏನೈತಿ ಒಂದ್ 2-2 ತಿಂಗಳ ನೆಲಾನು ಖಾಲಿ ಬಿಟ್ಟ ಒಂದಿಷ್ಟು ಸೆಟ್ ಮಾಡಿ ಬಿಸಿಲು ತಿನ್ನಿಸಿ ಸೆಟ್ ಮಾಡಿ ಆಮೇಲೆ ಮತ್ ಮುಂದಿನ ಬೆಳೆಗೂ ತಯಾರು ಮಾಡ್ಕೊಂಡ್ ಕೇಸಿಂದ ಅವಾಗೆಲ್ಲ ಮತ್ ಹೆಂಡಿ ಗೊಬ್ಬರ ಸರ್ಕಾರಿ ಗೊಬ್ಬರ ಅದು ಹಾಕೊಂಡ್ ಕೇಸಿಂದ ಮಾಡ್ಕೊಳಕ್ ರೆಡಿ ಮಾಡಿ ಇಟ್ಕೋತೀವಿ. ಈಗ ನೋಡ್ರಿ ಈರಣ್ಣವ್ರ, ನಮ್ಮ ವಿಜ್ಞಾನಿಗಳು ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾರೆ. ಏನಂತಂದ್ರ ನಾವು ಏನು ರಾಸಾಯನಿಕಗಳನ್ನು ಬಳಸ್ತೀವಿ ಅಥವಾ ರಸಗೊಬ್ಬರಗಳನ್ನು ಬಳಸ್ತೀವಿ ಅದನ್ನ ನಾವು ಸರಿಯಾದ ಪ್ರಮಾಣದೊಳಗ ಶಿಫಾರಸು ಮಾಡಿದ ಪ್ರಮಾಣದೊಳಗ ಬಳಸಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಬಾರದು ಅಥವಾ ಅದಕ್ಕಿಂತ ಕಡಿಮೆ ಆಗಬಾರದು, ಸೂಕ್ತವಾಗಿ ನಾವು ಅದನ್ನ ಬಳಸಬೇಕು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ರಾಸಾಯನಿಕಗಳು ಅಂತಂದ್ರೆ ಅವು ವಿಷಕಾರಿ ಪದಾರ್ಥಗಳು, ಅವುಗಳನ್ನ ನಾವು ಬೆಳೆಗಳ ಮೇಲೆ ಎಷ್ಟು ಪ್ರಮಾಣದೊಳಗೆ ಉಪಯೋಗ ಮಾಡ್ಕೋಬೇಕು ಅಷ್ಟು ಪ್ರಮಾಣದೊಳಗೆ ಬಳಸಬೇಕು. ಈ ಎಲ್ಲ ಒಂದು ವಿಚಾರಗಳನ್ನ ನೀವು ಹೆಂಗ ತಿಳ್ಕೊಂಡಿದ್ದೀರಿ? ಇದನ್ನೆಲ್ಲ ನಾವು ರೈತರಿಂದ ತಿಳ್ಕೊಂಡಿವ್ರಿ. ಒಂದಿಷ್ಟ ಈ BSc ಅಗ್ರಿ MSc ಅಗ್ರಿ ಮಾಡಿದವ್ರ ಕಡೆಯಿಂದನೂ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಂಡ ಅವ್ರು ಯಾವ ರೀತಿ ಕಲ್ತಾರಲ್ಲ ಅದ್ರ ಮೇಲೂ ಅವ್ರದ್ದು ಒಂದ್ ಸ್ವಲ್ಪ ತೇರಿ ಅದು ಉಪಯೋಗ ಮಾಡ್ಕೊಂಡ್ ಕೇಸಿಂದ ಅವ್ರ ಕಡೆ ತಿಳುವಳಿಕೆ ತಗೊಂಡ್ ಕೇಸಿಂದ ಮುಂದ್ ನಾವ್ ನಮ್ ಹೊಲ್ದಾಗ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ಇದ್ರ ಮೇಲೆ ಏನೈತಿ. ಈಗ NPK ಗೊಬ್ಬರ ಅಂತಂದ್ರ ಒಂದ್ ಎಕರೆಕ ಒಂದ್ ಸಲ ಫರ್ಟಿಗೇಷನ್ ಮಾಡ್ಬೇಕಾದ್ರೆ 4 ಕೆಜಿ ಕೊಡಬೇಕು. ಈಗ ಅದ CN ಅಂತೇಳಿ ಬಂತಪ್ಪ ಅಂದ್ರ CN ದೊಳಗ ಹೊಳೆ 13.045 CN ಕೂಡಿಸ್ಬಿಡ್ಬೇಕಂದ್ರ CN 4 ಕೆಜಿ ಹೊಳೆ 13.045 4 ಕೆಜಿನ ಕೊಡಬೇಕಾಕತಿ. ಅಲ್ಲಿ 8 ಕೆಜಿ ಅಂತ ಹೇಳಿ ಬರ್ತೈತಿ. ಯಾಕಂದ್ರ 8 ಕೆಜಿ ಅಂತ ಹೇಳಿ ಬತ್ತಂದ್ರು CN ಇನ್ನ 4 ಕೆಜಿ ಜಾಸ್ತಿ ಆಗೈತಿ ಅಂದ್ರ CN ಫರ್ಟಿಲೈಸರ್ ಅಂತೇನ್ ಮೆನ್ಷನ್ ಆಗಂಗಿಲ್ಲ, ಅಲ್ಲಿ ಅದರ ಬದಲಾಗಿ ಸೆಕೆಂಡರಿ ನ್ಯೂಟ್ರಿಯಂಟ್ ಅಂತ ಹೇಳಿ ಅಂದ್ ಬರ್ತೈತಿ. ಈ ರೀತಿ ಕನ್ವರ್ಟ್ ಆಗಿ ನಾವು ಆ ರೀತಿ ಉಪಯೋಗ ಮಾಡ್ಕೊಂಡ ಒಂದ್ ಸ್ವಲ್ಪ ಒಂದಿಷ್ಟು ಕಲ್ತಾವ್ರಿಂದ MSc ಅಗ್ರಿ ಮಾಡಿದವರಿಂದ ಕಲ್ಕೊಂಡ ಹೊಳೆ ರೈತರಿಂದನೂ ಕಲ್ಕೊಂಡ ಮತ್ ನಾವು ನಮ್ಮ ಹೊಲದೊಳಗೆ ಏನು ಪ್ರಯೋಗ ಮಾಡೀವಲ್ಲ ಅದ್ರ ಮೇಲೆ ನಮ್ ಬೆಳೆ ಮೇಲೆ ಎಷ್ಟು ಪರಿಣಾಮ ಬೀಳದತಿ ಎಷ್ಟು ರಿಸಲ್ಟ್ ಬಂದೈತಿ ಅನ್ನೋದು ಫಲಿತಾಂಶ ಬಂದೈತಿ ಅನ್ನೋದು ನೋಡ್ಕೊಂಡ್ ಮಾಡಾಕತ್ತೀವ್ರಿ. ಚಲೋ ಅಂದ್ರೆ ನಿಮ್ಮ ಹೊಲದಿಂದನೇ ನೀವು ಹೆಚ್ಚಿಗೆ ಕಲಿತು ಅದ್ರೊಳಗೆ ಏನೇನು ನಾವು ತಪ್ಪು ಮಾಡಿವಿ ಅಥವಾ ಏನೇನು ಮಾಡಬಾರ್ದಾಗಿತ್ತು ಅದನ್ನ ಮಾಡಿವಿ ಮತ್ತೆ ಅದನ್ನ ಯಾವ ರೀತಿ ನಾವು ಕರೆಕ್ಟ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ನೀವು ಮಾಡ್ಕೊಳ್ತಾ ಇದ್ರಿ ಕಾಲಕಾಲಕ್ಕೆ? ಅದನ್ನ ಪ್ರತಿ ಬೆಳೆಗೂ ಒಂದೊಂದೊಂದೊಂದು ಚೇಂಜಸ್ ಮಾಡ್ಕೋತಾನ. ಹೊಸ ಒಂದೊಂದು ಬೆಳೆ ಒಳಗೆ ಒಂದೊಂದು ಪಾಠ ಕಲಿತೀವಿ. ಈ ಸಲ ಬ್ರೇಕರ್ ಹಿಂಗ್ ಬಿಡದ್ರ, ಈ ಸಲ ಸಾಲ ಹಿಂಗ್ ಬಿಡಬೇಕು, ಸಾಲ ಯಾವ ರೀತಿ ಬಿಡಬೇಕು, ಮತ್ತೆ ಯಾವ ರೀತಿ ಬ್ರೇಕರ್ ಮಾಡಬೇಕು, ಸ್ಟೇಕಿಂಗ್ ಮಾಡ್ಕೋಬೇಕು. ಇದು ಪ್ರತಿ ಒಂದೊಂದು ಬೆಳೆ ಒಳಗೂ ಮೊದಲೆಲ್ಲ ನಾವು ಎಲ್ಲ ಏನ್ ಮಾಡ್ತಿದ್ದೆವು, ಅವಾಗೆಲ್ಲ ಕಟ್ತಿದ್ದೆವು, ಮೊದಲ ಬಡ್ಡಿ ಕಟ್ಟಿ ಆಮೇಲೆ ಎಬಿಸ್ಕೊಂಡ್ ಕಿಸಿಂದ ಮ್ಯಾಲ್ ಕಟ್ಕೋತಿದ್ದೆವು. ಈಗೆಲ್ಲ ಬರ್ಬರ್ತಾ ಹಂಗೆಲ್ಲ ನಡ್ಬಾರ್ಕೆಲ್ಲ ಮತ್ ನೆಟ್ಗಳು ಬಂದು ಈಗ ನೆಟ್ಟನ್ನು ಬಿಟ್ಕಿಸಿಂದ ಆಮೇಲೆ ಈಗ ಹೊಳಿ ನಮಗ್ ದಾರ ಅಂತ ಹೇಳಿ ಬಂದೈತಿ ವೈಟ್ ಸುತ್ತಳು. ಈಗ ಅದನ್ನೆಲ್ಲ ಹಿಂಗ್ ಮ್ಯಾಲಿಂದ ತೆಳಗ ಹೆಣ್ಕೊಂಡ್ ಕಿಸಿಂದ ನಮ್ಗ ಅದು ಒಳ್ಳೆ ರೀತಿಯಿಂದ ಅನ್ಸೈತಿ. ಈಗ ಆ ರೀತಿನ ಈಗ ಪ್ರತಿ ಒಂದೊಂದನು ಚೇಂಜಸ್ ಮಾಡ್ಕೋತಾನ, ಒಂದೊಂದು ಬೆಳೆ ಒಳಗ ಒಂದೊಂದು ಪಾಠ ಕಲ್ಕೋತಾನ ಬರಾಕೈತಿ. ಅದೊಂದು ರೀತಿ ನಮ್ಗೆ ಒಳ್ಳೆ ರೀತಿಯಿಂದ ಅನ್ಸಾಗತೈತಿ.

ಹೇಳ್ಯಾರ ನಾನು ಮಾತಾಡುವಲ್ಲ ಒಣ ಕಟ್ಟಿಗೆಗೆ ಬದ್ನಿ ಕಟ್ಟಿಗೆಗೆ ಎಣ್ಣೆ ಹುಡ್ಕೋತ ಕೂತಾನ ನೀರ್ ಬಿಟ್ಟಾನ ತೇಗ್ಸಿಂದ ಅಣ್ಣ ಅವರು ಬಂದು ನನಗೂ ಹೇಳಿದ್ರು ನಮ್ ದೋಸ್ತರದು ನಿಮ್ಮ ಅಪ್ಪಾರ್ ಬಂದು ಹಿಂಗ ಹಾಕ್ತಾರೋ ಅದನ್ನ ಬಿಡು ಅದನ್ನ ತೆಗದ್ ಬ್ಯಾರೆ ಕಬ್ಬರ್ ಹಚ್ಚು ಇಲ್ಲ ಕಾಯಿಪಲ್ಯಾರ ಮಾಡು ಕರೆ ಅದನ್ನ ಒಣಗಿದ ಕಟ್ಟಿಗೆ ತೆಗಿ ಅಂದ್ರ ತೇಗ್ಸಿಂದ ಅವರು ಬಂದು ಹೇಳಿದ್ರು ನಾ ಅವ್ರ ಮಾತನ್ನು ಏನ್ ಕೇಳಾರ್ದ ಅಗ್ರಿಕಲ್ಚರ್ಕ್ ಮಾಡಾಕತ್ತಾನೆ ಬಟ್ ಇದ್ರೊಳಗೆ ಏಸು ಬಿದ್ದಾನೆ ಏನಾಕತ್ತೆ ಯಾಕ ದೇವ್ರ ಏನ್ ಮಾಡ್ತಾನೆ ಒಂದ್ ಗಟ್ಟಿ ನಿರ್ಧಾರ ಮಾಡ್ಕೇಸಿಂದ ನಾ ನನ್ನ ಹಠನ ಮುಂದುವರಿಸಿಕೇಸಿಂದ ಬದ್ನಿಕಾಯಿ ಮಾಡಾಕತ್ತಿ ಹೊಳೆ ಅದಕ್ಕೆ ಚಾಲೋ ಮಾಡೀನಿ ಒಂದ್ ವಾರದೊಳಗ ಒಂದ್ ಸಣ್ಣ ಸಣ್ಣ ಎಲ್ಲಾರ ಕುಡಿ ಬಿಡುದು ಚಿಗ್ಯಾಕ ಚಾಲೋ ಆತು ಅಲ್ಲಿ ನನಗೊಂಥರ ಹುಮ್ಮಸ್ ಬರಕೈತಿ ಅಂದ್ರೆ ಇನ್ ಈ ಬೆಳಿ ನನ್ನ ಕೈ ಹಿಡಿಬಹುದಲ್ಲ ಬರಬಹುದಲ್ಲ ಇನ್ನತ್ತೇಳಿ ನಡಮಟ ಇದ್ದದ್ದು ಒಂದ್ ತೊಡಿ ಮಠ ಇದ್ದದ್ದು ಗಿಡಗಳ ಆಮೇಲ ಅದ್ರ ಮೇಲೆ ಏನೈತಿ ಒಂದ್ ಎರಡ್ ತಿಂಗಳು ಬೆಳೆಸಿದ್ರ ನನ್ನ ಕೈ ಮಾಡಿದ್ರು ಕೈ ಅಷ್ಟು ಎತ್ತರ ಒಳಗೆ ಹೋಗ್ಲಾರ್ದಂಗ್ ಪ್ಲಾಟ್ ಬೆಳಿತದ ಆಗಿನ ಟೈಮ್ದೊಳಗ ಅಷ್ಟು ಬೆಳೆದ ಮೇಲೆ ಒಂದ್ ನಾಲ್ಕೂವರೆ ಲಕ್ಷ ರೂಪಾಯಿ ಅದ್ರೊಳಗನ ಇನ್ಕಮ್ ಆದಾಯ ತೆಗೆದಕ್ಕೆಸಿಂದ ನಾವೊಂದು ಅದ್ರೊಳಗೆ ಸಕ್ಸಸ್ ಆದದ್ದು ಉದಾಹರಣೆನು ಇದನ್ ನಂದ್ರೊಳಗೆ ಏಳು ಬೀಳುಗಳು ಕಂಡದ್ದು ಇದು ಇದು ನಂದೊಂದು ಕತೆ ಇದೆ ಹೇಳ್ಬೇಕಂದ್ರೆ ಬಹಳ ಅದ್ಭುತ ಕತೆ ನಿಮ್ಮ ನಿಜ ಜೀವನದ ಕತೆ ಏನು ನೀವು ಗಟ್ಟಿ ನಿರ್ಧಾರ ಆ ಸಮಯದೊಳಗೆ ಮಾಡಿದ್ರಿ ಅಂತ ಒಂದು ಗಟ್ಟಿ ನಿರ್ಧಾರಗಳಿಂದಲೇ ನಾವು ಸಾಧನೆ ಮಾಡಬಹುದು ಅನ್ನೋದು ಈರಪ್ಪ ಅವರ ನೀವು ಸಾಕ್ಷಿ ನೋಡ್ರಿ ಅದಕ್ಕ ಏನು ನೀವು ಇಲ್ಲಿ ತನಕ ಏನು ಸಾಗಿ ಬಂದಂತಹ ಒಂದು ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಈರಪ್ಪ ಅವರ ಈಗ ಏನು ತಾವು ಇಲ್ಲಿ ತನಕ ಈ ಕೃಷಿ ಒಳಗ್ ಸಾಧನೆ ಮಾಡ್ಕೋತ ಬಂದಿರಿ ಇದರಿಂದ ನಿಮ್ಗೆ ಸಾಕಷ್ಟು ಗೌರವಗಳು ಸಿಕ್ಕಿರ್ಬೇಕಲ್ಲ ಸಿಕ್ಕವ್ರಿ ರಗಡ ಈಗ ಹೇಳ್ಬೇಕಂದ್ರ ನಾ ಅಗ್ರಿಕಲ್ಚರ್ ಮಾಡ್ಲಾರ್ದ ಸರಿಯಾಗಿ ಅದಕ್ಕೆ ಅಗ್ರಿಕಲ್ಚರ್ ಒತ್ತು ಕೊಡ್ಲಾರ್ದ ಮೊದಲ ಏನ್ ಇದ್ದೇವಲ್ಲ ಹಂಗ ಊರಾಗ ಆ ಟೈಮ್ದೊಳಗ ಕಿಮ್ಮತ್ ಸಿಗೋದ ಬೇರೆ ಇತ್ತು ಆಮೇಲೆ ಇವನ್ ಕೈಲಿ ಏನೀಗತ್ತೇಳ ತೇಗ್ಸಿನಂದ ಅಣಕ ಮಾಡಿದವ್ರು ಅದಾರ ರಗಡ ಮಂದಿ ಕಡಿಕ್ ಅವ್ರು ಯಾರು ಮಾತಾಡಿದ್ರಲ್ಲ ಅವರಿಂದನೂ ಸನ್ಮಾನ ಮಾಡಿಸಿಕೊಳ್ಳುವಂತ ಉದಾಹರಣೆನು ನಮ್ಮ ಊರಾಗ ಬಂದಿತ್ತು ಸನ್ಮಾನ ಮಾಡ್ಯಾರ ಚಲೋ ಐತೆ ಈಗ ಆಡಿದವ್ರನ್ನ ಕಡಿ ಕರೆದ ಗೌರವ ಪೂರ್ವಕವಾಗಿ ಸನ್ಮಾನ ಮಾಡುವಂತದನು ಅಂತ ಪ್ರಮೇಯ ನನ್ನ ಜೀವನದೊಳಗೆ ನೋಡೇನಿ ಅಂದ್ರೆ ಎಲ್ಲಿ ಬಿದ್ದಾನೆ ಅಲ್ಲೇ ಹೇಳ್ಬೇಕು ಯಾರು ಮಾತಾಡ್ಯಾರ ಅವ್ರನ್ನ ನನ್ನ ಗೌರವಿಸಬೇಕು ಅನ್ನೋದೊಂದು ಹಠ ತೊಟ್ಕೊಂಡ್ ಕೇಸಿಂದ ಈ ಅಗ್ರಿಕಲ್ಚರ್ ಮಾಡಿದ್ಮೇಲೆ ರಗಡ್ ಸನ್ಮಾನಗಳನ್ನು ಆಗ್ಯಾವು ಪ್ರಶಸ್ತಿಗಳನ್ನು ಬಂದಾವು ರಗಡ್ ಈಗ ಕೆವಿಕೆ ಬಾಗಲಕೋಟೆ ಅವರು ತಾಲೂಕಾ ಆತ್ಮಹತ್ಯೆ ಕೊಟ್ಟಾರ ಮುಂದ ಪ್ರಜಾವಾಣಿ ಅವರು 2020-22 ಅವರು ಒಂದು ಪ್ರಜಾವಾಣಿ ಸಾಧಕರು ಅಂತೇಳಿ ಕಿಸಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡು ಪ್ರಜಾವಾಣಿ ಸಾಧಕರು ಅಂತೇಳಿ ಒಂದು ಕೊಟ್ರ ಮುಂದ ಕೃಷಿ ರತ್ನ ತೇಗ್ಸಿಂದ ಶ್ರೀ ಸಂಗಮನಾಥ ಸ್ಕೂಲ್ ಮುದೋಳದವರು ಅವರು ಕರೆದ ಒಂದು ಕೃಷಿ ರತ್ನ ಅಂತೇಳಿ ಒಂದು ಪ್ರಶಸ್ತಿ ಕೊಟ್ಟಾರ ಸಾಕಷ್ಟುಗಳು ಬರಾಕತ್ತಾವ ಇನ್ನೂ ರಗಡ್ ದೂರಿಂದ ನನಗ ಅವಾರ್ಡ್ ಸಲುವಾಗಿ ಫೋನ್ ಮಾಡ್ತಾರ ಅಲ್ಲಿ ಹೋಗಾನ ಆಗಿಲ್ಲ ಆತ್ಮ ಯೋಜನೆ ಒಳಗ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಆತ್ಮ ಯೋಜನೆ ಒಳಗ ಒಂದು ತಾಲೂಕಾ ಮಟ್ಟದ ಒಂದು ಕೃಷಿ ಇಲಾಖೆ ಒಂದು ಪ್ರಶಸ್ತಿಗಳು ಕೊಟ್ಟಾರ ನಿಮ್ಮ ಸಾಧನೆಯನ್ನು ಮೆಚ್ಚಿ ಸಾಕಷ್ಟು ಗೌರವ ಪ್ರಶಸ್ತಿಗಳು ತಮಗ ಸಿಕ್ಕಿದ್ದು ಬಹಳ ಸಂತೋಷ ಆಯ್ತು ಈರಪ್ಪ ಅವರೇ ಈಗ ಯಾರಾದರೂ ನಿಮ್ ಜೊತೆಗೆ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ ನನ್ನ ನಂಬರ್ 9148125838 ಆದ್ಮೇಲೆ ಈರಪ್ಪ ಬೋರಡ್ಡಿಯವರು ಹೇಳದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ ತಾವು ಬರ್ಕೊಳ್ಬಹುದು 9148185838 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ತಾವು ವಿಚಾರ ವಿನಿಮಯ ಮಾಡಬಹುದು ಒಳ್ಳೇದು ಈರಪ್ಪ ವೆಂಕಪ್ಪ ಬೋರಡ್ಡಿಯವರೇ ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯ್ತು ಒಬ್ಬ ಯುವ ರೈತ ಎಷ್ಟು ಸಾಧನೆ ಮಾಡಬಹುದು ಮತ್ತ ಎಷ್ಟು ಅನುಭವಗಳನ್ನ ಅತಿ ಕಡಿಮೆ ಸಮಯದೊಳಗ ಪಡ್ಕೊಳ್ಬಹುದು ಅನ್ನೋದಕ್ಕೆ ನೀವೇ ಸಾಕ್ಷಿಯಾಗಿದ್ದೀರಿ ನಿಮ್ಮ ತೋಟವನ್ನ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳಬಹುದು ಮತ್ತೆ ಇಲ್ಲೇನು ನೀವು ಪರಿಶ್ರಮ ಪಡ್ತಾ ಇದ್ದೀರಿ ನಿಮ್ಮ ಕುಟುಂಬದವರು ಕೂಡ ನಿಮ್ಮ ಜೊತೆಗೆ ಸಾಥ್ ಆಗಿ ನಿಂತಿದ್ದಾರೆ ನಮ್ಮ ಯುವ ರೈತರಿಗೆ ಒಂದು ಆಶಾಕಿರಣ ಇಲ್ಲಿಂದ ಗೋಚರಿಸ್ತಾ ಇದೆ ಅಂತ ಹೇಳಿ ಹೇಳಬಹುದು ಈಗೇನು ಇಲ್ಲಿ ತನಕ ನೀವು 12-13 ವರ್ಷಗಳ ಕೃಷಿ ಅನುಭವವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಅದಕ್ಕಾಗಿ ತಮಗ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಇದುವರೆಗೆ ತರಕಾರಿ ಬೆಳೆಗಳ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಉತ್ತೂರು ಗ್ರಾಮದ ರೈತರಾದ ಈರಪ್ಪ ವೆಂಕಪ್ಪ ಬೋರಡ್ಡಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಡಾ ಸೋಮಶೇಖರ್ ಎಸ್ ರುಳಿ ಸಂಕಲನ ಶಿದರಾಯ್ ಸಾಳುಂಕೆ ನಿರ್ಮಾಣ ಡಾ ಸೋಮಶೇಖರ್ ಎಸ್ ರುಳಿ ಸಿಗ್ತಾ ಏನು ಅದಕ್ಕಿಂತ ದೊಡ್ಡದು

ಸಂಸ್ಥೆ.